7:35 ಮತ್ತು ಸುದ್ದಿ ಮುಖ್ಯಾಂಶಗಳು ರಾತ್ರಿ 8:00. ವೇಷ ಬೇರೆ ಭಾಷೆ ಬೇರೆ ದೇಶ ಒಂದೇ ಭಾರತ. ದೇಶ ಬೇರೆ ಭಾಷೆ ಬೇರೆ ಆದರೆ ಭಾವ ಮಾತ್ರ ಒಂದೇ. ನಾವೆಲ್ಲರೂ ಒಂದೇ. ಯಾವ ಭಾಷೆಯು ಮೇಲಲ್ಲ, ಯಾವ ಭಾಷೆಯು ಕೀಳಲ್ಲ. ಭಾಷೆಯ ಮೇಲಿನ ಅತಿಯಾದ ವ್ಯಾಮೋಹ ಸಮಾಜದ ಸ್ವಾಸ್ಥ್ಯಕ್ಕೆ ಮಾರಕ. ಪರಸ್ಪರ ಗೌರವ ಸಹಬಾಳ್ವೆಗೆ ಪೂರಕ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:51. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಎನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಇಂದಿನ ಕೃಷಿ ರಂಗ ಪ್ರಾಯಶಿತ ಕಾರ್ಯಕ್ರಮ ಕಿಸಾನ್ ವಾಣಿ ಕೇಳುವ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ನೀವು ಕೇಳಲಿದ್ದೀರಿ ಕರುಗಳ ಪಾಲನೆ ಮತ್ತು ಪೋಷಣೆ ಕುರಿತು ಪ್ರಾಣಿ ತಜ್ಞರಾದ ಡಾಕ್ಟರ್ ಮಂಜುನಾಥ್ ಪಾಟೀಲ್ ಅವರೊಡನೆ ಸಂದರ್ಶನ, ನಂತರ ಹವಾಮಾನ ವರದಿ, ಕೃಷಿ ಸಲಹೆ ಮತ್ತು ಪೇಟೆ ಧಾರಣೆಯನ್ನ. ಹಾಗಾದರೆ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳೋಣ ಕರುಗಳ ಪಾಲನೆ ಮತ್ತು ಪೋಷಣೆ ಕುರಿತು ತಜ್ಞರಾದ ಡಾಕ್ಟರ್ ಮಂಜುನಾಥ್ ಪಾಟೀಲ್ ಅವರೊಡನೆ ಸಂದರ್ಶನ. ಸಂದರ್ಶಕರು ಡಾಕ್ಟರ್ ವಿಜಿ ಬಾವಲತ್ತಿ. ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಪಶುಪಾಲನೆಯಲ್ಲಿ ಕರುಗಳ ಪಾಲನೆ ಯಾವ ರೀತಿ ಒಂದು ಮಹತ್ವವನ್ನು ಪಡ್ಕೊಂಡಿದೆ ಅಂತಕ್ಕಂಥ ವಿಚಾರವಾಗಿ ಮಾಹಿತಿಯನ್ನು ಹಂಚಿಕೊಳ್ಳೋಣ. ಭಾಳಷ್ಟು ಜನ ಈ ಒಂದು ಜಾನುವಾರು ಸಾಕಾಣಿಕೆದಾರರು, ಅಂದರೆ ಎಮ್ಮೆ ಸಾಕಾಣಿಕೆದಾರ ಇರ್ಬೋದು, ಆಕಳ ಸಾಕಾಣಿಕೆದಾರರು ಕರುಗಳ ಬಗ್ಗೆ ಅಷ್ಟು ಕಾಳಜಿಯನ್ನು ಕೊಡ್ತಾ ಇರ್ತಿಲ್ಲ. ಕರುಗಳ ಪಾಲನೆಯನ್ನು ಮಾಡೋದ್ರಿಂದ ಮುಂದಿನ ದಿನಗಳಲ್ಲಿ ನಮಗೆ ಯಾವ ರೀತಿ ಉಪಯೋಗ ಆಗುತ್ತೆ, ಯಾವ ರೀತಿ ಅವುಗಳ ಪಾಲನೆ ಪೋಷಣೆ ಮಾಡಬೇಕಾಗತ್ತೆ ಅಂತಕ್ಕಂಥ ವಿಚಾರವಾಗಿ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಜೊತೆ ಇವತ್ತು ತಜ್ಞರಾದಂಥ ಡಾಕ್ಟರ್ ಮಂಜುನಾಥ್ ಪಾಟೀಲ್ ಇದ್ದಾರೆ. ಅವರಿಂದ ಈ ವಿಚಾರವಾಗಿ ಮಾಹಿತಿಯನ್ನು ಪಡ್ಕೊಳ್ಳೋಂತ. ನಮಸ್ಕಾರ ಮಂಜುನಾಥ್ ಪಾಟೀಲ್ರೇ. ನಮಸ್ಕಾರ ಸರ್. ಮೊದಲನೇದಾಗಿ ಬೆಳೆಯ ಸಿರಿ ಮೊಳಕೆಯಲ್ಲಿ ನೋಡುವಂತಕ್ಕಂಥ ಒಂದು ಗಾದೆ ನೆನಪಿಗೆ ಬರ್ತದೆ, ಇದು ಕರುಗಳ ವಿಚಾರದಲ್ಲಿ ಯಾವ ರೀತಿ ಸೂಕ್ತವಾಗತ್ತಂತಿರ್ತಾವ? ಇಂದಿನ ಕರು ನಾಳಿನ ಕಾಮಧೇನು ಅಂತ. ಇಂದಿನ ಕರು ನಾಳಿನ ಕಾಮಧೇನು. ಯಾಕೆ ಕರುಗಳ ಬಗ್ಗೆ ಅಷ್ಟು ನಾವು ಇದನ್ನ ಮಾಡಬೇಕಾಗತ್ತೆ? ಯಾವ ರೀತಿ ಅದು ಗರ್ಭದಲ್ಲಿನೇ ಪ್ರಾರಂಭ ಮಾಡಬೇಕು, ಅದು ಗರ್ಭ ಧರಿಸ್ತಪ್ಪ ಅಂದ್ರೆ ರಾಸು, ಅವಾಗಿಂದನ ಅದಕ್ಕೆ ಮುನ್ನೆಚ್ಚರಿಕೆನ ತಗೋಬೇಕಂತಿರ್ತಾರೆ. ಯಾವ ರೀತಿ ಅದಕ್ಕೆ ನಾವು ಮೊತ್ತನ್ನು ಕೊಡಬೇಕಾಗಿದೆ. ಈಗ ಆಕಳ ಈಯೋದು 9 ತಿಂಗಳು 9 ದಿನ ರೀ. ಹೌದು. ಎಮ್ಮೆ ಈಯೋದು 10 ತಿಂಗಳು 10 ದಿನ. ಈ ನಮ್ಮ ರೈತರು ನಾವು ನೋಡಕೈತಿವಲ್ರಿ, ಎಲ್ಲಿ ತನಕ ಹಾಲಿಂಡಿಕೆ ಅಂತಿರ್ತಾರ ಅಲ್ಲಿ ತನಕ ಅಷ್ಟೇ ಸರಿಯಾಗಿ ಆಕಳ ಎಮ್ಮೆಗೆ ಮೇವ್ ಹಾಕ್ತಿರ್ತಾರ, ಚುನ್ನಿ ಹಾಕ್ತಾರ. ಹೌದು. ಮತ್ತೆ ಹಾಲು ಗಟ್ಟಿ ಬರಲ್ಲ ಅಂತಂದು ಕೆಮ್ಮೆ ಫೀಡ್ ಬರ್ತಿರ್ತದ ಹೊರಗಡೆದು ಅದನ್ನ ತಂದು ಹಾಕ್ತಾರ. ಬಟ್ 6 ತಿಂಗಳಾದ್ಮೇಲೆ ಅವಕ್ಕೆ ಆಗದೆ ಬಂದ್ ಮಾಡಿಬಿಡ್ತಾರೆ, ಯಾಕಂದ್ರೆ ಹಾಲು ಕಡಿಮೆ ಆಗ್ಬಿಡ್ತಾರೆ. ಹಾಲು ಕಡಿಮೆ ಆಗತ್ತ, ಹಾಲು ಕೊಡಂಗಿಲ್ಲ ಬಂದೇ ಮಾಡಿಬಿಡ್ತಾರೆ. ಅದು ಬಹಳ ತಪ್ಪು. ಯಾಕಂದ್ರೆ ಒಂದು ತಾಯಿ ಗರ್ಭಾವಸ್ಥೆಯಲ್ಲಿ ಇರ್ತದೆ, ಅದಕ್ಕೂ ಪೋಷಕಾಂಶಗಳು ಬೇಕಾಗ್ತದ. ಮತ್ತೆ ಆಮೇಲೆ ಕರುನು ಗರ್ಭಕೋಶದಲ್ಲಿ ಬೆಳಿತಿರ್ತದೆ, ಅದಕ್ಕೂ ಪೋಷಕಾಂಶಗಳು ಬೇಕಾಗ್ತದೆ. ಎರಡು ನಿಟ್ಟಿನಲ್ಲಿ ಇನ್ನ ಎಕ್ಸ್ಟ್ರಾ ಆಹಾರ ಕೊಡಬೇಕಾಗುತ್ತೆ. ಅದಕ್ಕೆ ಒಂದು 2 ರಿಂದ 2.5 ಲೀಟರ್ ಹಾಲು ಹಿಂಡಾಕೈತಪ್ಪ ಅಂದ್ರೆ 1 ಕೆಜಿ ದಾಣೆ ಮಿಶ್ರಣ ಕೊಡ್ತೀವಿ ನಾವು. ಹೌದು. ಈ ದಾಣೆ ಮಿಶ್ರಣ ಅಂತಂದ್ರೆ ಏನು? ತೊಗರಿ ಚುನ್ನಿ, ಹತ್ತಿಕಾಳು ಹಿಂಡಿ, ಲವಣ ಮಿಶ್ರಣ ಅಂದ್ರೆ ಪೋಷಕ ಭರಿತವಾದಂತ ಒಂದು ಆಹಾರ, ಕಾನ್ಸಂಟ್ರೇಟೆಡ್ ಫೀಡ್ ಅದನ್ನ ಕೊಡ್ತಿರ್ತೀವಿ ನಾವು. ಹೌದು. ಈಗ 10 ಲೀಟರ್ ಹಿಂಡಾಕೈತೆ ಅಂದ್ರೆ 4 ಕೆಜಿ ದಾಣೆ ಮಿಶ್ರಣ ಕೊಡ್ಬೇಕಾಗತ್ತೆ. ಈಗ ಅವರು ಆಕ್ಚುಲಿ ಹಾಲು ಹಿಂಡಿ ಒಂದು ದಿನಕ್ಕೆ 2 ರಿಂದ 2.5 ಕೆಜಿ ಕೊಡಲೇಬೇಕಾಗುತ್ತೆ. ಈಗ ನೋಡಿ, ಸಾಮಾನ್ಯವಾಗಿ ಗರ್ಭ ಧರಿಸಿದ ಮೇಲೆ 5 ಅಥವಾ 6ನೇ ತಿಂಗಳಲ್ಲಿ ಒಳ್ಳೆ ಒಂದು ಬೆಳವಣಿಗೆ ಪ್ರಾರಂಭ ಆಗದ ಅಂತ ಹೇಳ್ತಾರೆ, ಕರುವಿನ ಬೆಳವಣಿಗೆ. ಆ ಸಂದರ್ಭದಲ್ಲಿ ಯಾವ ರೀತಿ ಕಾಳಜಿ ತಗೋಬೇಕಂತೀರಿ ನೀವು? 6 ತಿಂಗಳದ ಗರ್ಭ ಕೆಟ್ಟದಂತ ಗೊತ್ತಾಯ್ತು ನಮಗೆ. ಹೌದು. ವೆಟರ್ನರಿ ಡಾಕ್ಟರ್ ಕನ್ಫರ್ಮ್ ಮಾಡಿದ್ರು. ಅದು ಯಾವಾಗ ಗೊತ್ತಾಗುತ್ತಪ್ಪ ಅಂತಂದ್ರೆ, ಅದು 21 ದಿನ ಆದ್ಮೇಲೆ ಮತ್ತೆ ಪದೇ ಮತ್ತೆ ಬೆದಿಗೆ ಬರಲಿಲ್ಲ, ಒಂದು 50% ಗ್ಯಾರಂಟಿ ನಮಗೆ ಆಲ್ಮೋಸ್ಟ್ ಕಟ್ಟಿಕೊಂಡದಂತ. 3 ತಿಂಗಳಾಗದ ತಕ್ಷಣ ಏನ್ ಮಾಡ್ತೀರಿ, ವೆಟರ್ನರಿ ಡಾಕ್ಟರ್ ಕೈ ಹಾಕಿ ಒಳಗಡೆ ಕಟ್ಟಿಕೊಂಡದಂತ ಗೊತ್ತಾಯ್ತು. 5-6 ತಿಂಗಳಾದ್ರೆ ಡೆವಲಪ್ಮೆಂಟ್ ಜಾಸ್ತಿ ಅಂತ ಗೊತ್ತಾರೆ ಕರದ್ದು. ಈ ರೀತಿಯಾಗಿ ಅವಾಗ ನೋಡಕ್ 6 ತಿಂಗಳಿದ್ದಾಗ ಜಂತುನಾಶಕ ಔಷಧಿ ತಪ್ಪದೇ ಹಾಕಬೇಕು. ಇದು ಯಾರ ರೈತರು ಮಾಡಂಗಿಲ್ಲ. ಜಂತುನಾಶಕ ಔಷಧಿ ಯಾವಾಗ ಗರ್ಭ ಧರಿಸಿದಾಗ ಹಾಕಬೇಕು. ಈಗ ರೈತರು ಏನ್ ಮಾಡ್ತಾರ, ಕರು ಹುಟ್ಟಿದ್ಮೇಲೆ ಅದ್ ಲಾಲನೆ ಪಾಲನೆ ಸ್ಟಾರ್ಟ್ ಮಾಡ್ತಾರ. ಅಂದ್ರೆ ಕರುಗಳ ಪಾಲನೆ ತಾಯಿ ಗರ್ಭಾವಸ್ಥೆಯಲ್ಲಿದ್ದಾಗ ಪ್ರಾರಂಭ ಆಗುತ್ತದ, ಹುಟ್ಟಿದ ಮೇಲೆ ಏನಲ್ಲ. ತಾಯಿ ಗರ್ಭಾವಸ್ಥೆಯಲ್ಲಿದ್ದಾಗ 6 ತಿಂಗಳಿದ್ದಾಗನೇ ಜಂತುನಾಶಕ ಔಷಧಿ ಹಾಕಬೇಕು. ಯಾವ್ದನ್ನು ವೆಟರ್ನರಿ ಡಾಕ್ಟರ್ ಕೇಳಿ ಹಾಕಬೇಕಾಗತ್ತೆ. ಯಾಕಂದ್ರೆ ಕೆಲವೊಂದು ಗರ್ಭಾವಸ್ಥೆಯಲ್ಲಿದ್ದಾಗ ಜಂತುನಾಶಕ ಔಷಧಿಗಳು ಅದಕ್ಕೆ ಏನಾದ್ರೂ ಅಡ್ಡ ಪರಿಣಾಮ ಒಂದು, ಮತ್ತೆ ಗರ್ಭಪಾತ ಆಗುವಂತ ಚಾನ್ಸಸ್ ಬಹಳ ಇರ್ತದೆ. ಇಲ್ಲ, ವೆಟರ್ನರಿ ಡಾಕ್ಟರ್ ಕೆಲವೊಂದು ಜಂತುನಾಶಕ ಔಷಧಿಗಳು, ಮೆಪೆಂಟಾಸೋಲ್ ಅಂತ ಬರ್ತದೆ ಯಾವ್ದೊಂದು, ಅದು ಪೆನಕ್ಯೂರ್ ಟ್ಯಾಬ್ಲೆಟ್ ಅಂತ ಅಂತವ್ನ ಹಾಕಬಹುದು. ಫೆನಪೆಂಟಾಸೋಲ್ ಅಂತ ಒಂದು, ಈ ಬೇರೆ ಬೇರೆ ಅದನ್ನ ಮತ್ತೆ ಹಾಕಿದ್ರೆ ಏನಾಗುತ್ತೆ, ಅಡ್ಡ ಪರಿಣಾಮ ಬೀರ್ತಿರ್ತದೆ. ಒಂದು ಬೇರೆ ನಮ್ಮದು ಪಾರ್ಚುರೇಷನ್ ಆಯ್ತು ಅಂದ್ರೆ ಡೆಲಿವರಿ ಆಯ್ತು ಈಗ ಇವತ್ತು. ಆದ್ಮೇಲೆ ಏನ್ ಮಾಡ್ಬೇಕಾಗತ್ತ, ಕರು ಹುಟ್ಟಿದ ಮೇಲೆ ಉಸಿರಾಟ ತೊಂದರೆ ಕೆಲವೊಂದ್ ಟೈಮ್ ಪ್ರಾಬ್ಲಮ್ ಇರ್ತದೆ. ಅಂದ್ರೆ ಕರು ಇಳಿದ ತಕ್ಷಣ ತೊಂದರೆ ಇರ್ತದೆ. ಯಾಕಂತಂದ್ರೆ ಈ ಜೊಲ್ಲ ಆಯ್ತು, ಶಿಂಬಳ ಆಯ್ತು, ಅದೆಲ್ಲ ಬಾಯಿದಾಗ ಮೂಗಿನಾಗೆಲ್ಲ ಕುಂತ್ಕೊಂಡ್ಬಿಟ್ಟಿರ್ತದಲ್ಲ, ಉಸಿರಾಟ ತೊಂದರೆ ಇರ್ತದೆ. ಹೌದು. ಅದಕ್ಕೆ ಏನ್ ಮಾಡ್ಬೇಕಾದ್ರೆ ರೈತರು ಹಿಂದಿನ ಕಾಲ ಎತ್ತಿಡುದು ತಿರುಗಾಡಿಸ್ಬೇಕು. ಮುಖ ತೆಳಗ್ಬಿಟ್ಟು ಮಾಡಿ ತಿರುಗಿಸ್ಬೇಕು. ಕೆಳಗೆ ಜೊಲ್ಲು ಗೆಲ್ಲಿದ್ದೆಲ್ಲ ಕೆಳಗೆ ಕೆಳಗೆ ಬೀಳ್ತದೆ. ಅವಾಗ ಏನಾಗುತ್ತೆ, ಉಸಿರಾಟ ಕನಸ್ ಸ್ಟಾರ್ಟ್ ಆಗತ್ತ. ಮತ್ತೆ ಒಳಗಡೆ ನಮ್ದು ಕುಪ್ಪಸ್ ಅಂತ ಕರಿತಿರ್ತೀವಿ, ಅದು ಕೂಡ ಸ್ಟಿಮ್ಯುಲೇಟ್ ಆಗುತ್ತೆ. ಈ ಕೆಲಸ ಮೊದಲು ಮಾಡ್ಬೇಕು ರೈತರ. ಅಂದ್ರೆ ಯಾವಾಗ ಎಲ್ಲಾ ಆಕಳಗಳು ಎಲ್ಲಾ ಕರುಗಳಿಗೆ ಹುಟ್ಟಿದ ಮೇಲೆ ಇಂದು ಮಾಡೋದ್ ಬೇಕಾಗಿಲ್ಲ. ಉಸಿರಾಟ ತೊಂದರೆ ಇರುವಂತ ಆಕಳ ಕರು ಅಥವಾ ಎಮ್ಮೆ ಕರುಗಳಿಗೆ ಮಾಡಬೇಕು ಇದನ್ನ. ಅದು ತೊಂದರೆ ಇರುವುದು ಗಮನಿಸಬೇಕಾಗತ್ತೆ. ಹೇಗದು? ಹೌದು. ಮತ್ತೆ ಒಂದು ನಿಮ್ಗೆ ತೊಂದರೆ ಇರದೆ ಅವ್ನ್ ಗೊತ್ತಾಗುತ್ತೆ ಅಂದ್ರೆ ಉಸಿರಾಟ ಬಡಿತಾನೆ ಇರಂಗಿಲ್ಲ, ಸುಮ್ಮನೆ ಬಿದ್ದು ಬಿಡ್ತದೆ, ಸುಮ್ಮನೆ ಅಡ್ಡ ಬಿದ್ದು ಬಿಟ್ಟಿರ್ತದೆ, ಅದ್ದು ಬಿಟ್ಟಿರ್ತದೆ. ಅಂತ ಟೈಮ್ನಾಗ ಏನ್ ಮಾಡ್ಕೊಡ್ತಾರೆ, ನಾವು ಉಳಿಸಂತ ಪ್ರಯತ್ನ ಮಾಡ್ಬೇಕಾದ್ರೆ, ಉಳಿಸಂತ ಪ್ರಯತ್ನ ಮಾಡ್ಬಿಟ್ಟು ಹಿಂದಿನ ಕಾಲ ಎತ್ತಿ ಸ್ವಲ್ಪ ತಿರುಗಿಸ್ಬೇಕು. ಅಂದ್ರೆ ಜೆರಾಕ್ಸ್ ಕೊಡ್ಬೇಕಂತ ಅರ್ಥ. ಕೊಟ್ರೆ ನಮ್ಮದು ಉಸಿರಾಟ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟ್ ಆಗುತ್ತೆ. ಎರಡನೇದ ಏನಪ್ಪಾ ಅಂತಂದ್ರೆ, ಈ ಆಕಳನ್ನ ಆದಷ್ಟು ನೆಕ್ಕಕ್ಕೆ ಬಿಡ್ಬೇಕು. ಆಕಳದ ಮುಂದಾಯ್ತು, ಎಮ್ಮೆ ಮುಂದಾಕಿದ್ರೆ ತನ್ನ ಮಗಳು ಅಂತ ಐಡೆಂಟಿಫೈ ಮಾಡಕ್ಕೆ ಒಂದು ಅನುಕೂಲ ಆಗುತ್ತೆ. ಕೆಲವೊಬ್ಬ ರೈತರ ಮೇಲೆ ಉಪ್ಪು ಹಾಕ್ತಿರ್ತಾರ ನೆಕ್ಲ ಅಂತಂದು, ಇದು ಬೇಕಾಗಿಲ್ಲ, ತನ್ನ ತಾನೇ ನೆಕ್ತಿರ್ತದೆ. ಇದು ಮಾಡಿದ ಮೇಲೆ ಕಾಲುಗಳು 4 ಕಾಲುಗಳು ಈ ಕೊಳಗ ಅಂತ ಕರಿತಿರ್ತೀವಿ, ಅರಿಶಿಣ ಬಣ್ಣದ ಅದನ್ನ ಕಟ್ ಮಾಡ್ಬೇಕಾಗತ್ತೆ ನಾವು. ಅಂದ್ರೆ ಮುಂದಿನ ಕೊಳಗ ಅಂತೀರ ನೀವು? ಎರಡು ಅಥವಾ ಹಿಂದಿನ ಕಾಲಿನ ಕಾಲಕ್ಕೆ ಮುಂದಿನ ಕಾಲ ಎರಡು ಬಂದಿರ್ತದೆ. ಹಳದಿ ಬಣ್ಣದ ಏನಿರುತ್ತೆ ಕಟ್ ಮಾಡ್ಬೇಕು, ಬಹಳ ಉದ್ದ ಬಂದಿರ್ತವೆ, ಹಳದಿ ಬೆಳೆದಿರ್ತದೆ. ಹೌದೌದು. ಅದನ್ನ ಮೇಡಬೇಕ, ಅದನ್ನ ಕಟ್ ಮಾಡಿ ಚೌಟಿ ಕಟ್ ಮಾಡೋದಕ್ಕಿಂತ ಚೌಟಿ ಏನ್ ಮಾಡ್ಬೇಕಾಗತ್ತೆ, ಆಕಳ ಕರದ ಮೇಲೆ ಇಡಬೇಕು. ಈ ಕರದ ಮೇಲೆ ಇಟ್ಟರೆ ಆಕಳ ತಿಂತದ. ತಿನ್ನೋದ ಉದ್ದೇಶ ಏನಪ್ಪ ಅಂದ್ರೆ ಕ್ಯಾಲ್ಸಿಯಂ ಕಂಟೆಂಟ್ ಇರ್ತದ್ರೆ, ತಿನ್ನೋದ್ರಿಂದ ಹಾಲನ್ನು ಜಾಸ್ತಿ ಕೊಡಕ ಇದು ಮಾಡ್ತಾರೆ, ಅನುಕೂಲ ಆಗುತ್ತೆ, ಕ್ಯಾಲ್ಸಿಯಂ ಶರೀರಕ್ಕೆ ಸಿಕ್ಕಂಗಾಗತ್ತೆ. ಅದು ಒಂದು. ಆಮೇಲೆ ಇನ್ನೊಂದು ಏನ್ ಮಾಡ್ತಾರ ಅಂದ್ರೆ ರೈತರು ಇದೆಲ್ಲ ಮಾಡ್ತಾರೆ. ಉಸಿರಾಟ ತೊಂದರೆ ಇತ್ತಪ್ಪ ಅಂದ್ರೆ ಹಿಂದಿನ ಕಾಲ ಎತ್ತಿ ಇದ್ರ ರೀತಿ ಮಾಡೋದಾಯ್ತು, ಆಮೇಲೆ ಕಾಲಿಂದು ಕೊಳಗದ್ದನ್ನು ಮಾಡ್ತಾರ. ಬಟ್ ಮೇನ್ ಮಾಡ್ಲಾರ್ದ ಏನಪ್ಪ ಅಂತಂದ್ರೆ ಒಕ್ಕಳ ಉರಿ ಚಿಕಿತ್ಸೆ. ಯಾರ ರೈತರು ಮಾಡಂಗಿಲ್ಲ. ಏನಂತೀರ ಒಕ್ಕಳ ಉರಿ ಚಿಕಿತ್ಸೆ ಅಂದ್ರೆ? ಒಕ್ಕಳ ಉರಿ ಚಿಕಿತ್ಸೆ ಹುಟ್ಟಿದ ತಕ್ಷಣನೇ ಕರು ಹೊರಗೆ ಬಂದ ಮೇಲೆ ಒಕ್ಕಳ ಉರಿ ಒಳಗಡೆ ಅದರದ್ದು ಲಾಭ ಇದೆ. ಯಾವಾಗ ಗರ್ಭಕೋಶ ತೆಗಿತಾಗ, ಗರ್ಭಕೋಶ ತೆಗಿತಾಗ ಏನ್ ಮಾಡ್ತದ, ಆ ಒಕ್ಕಳ ಉರಿ ಮುಖಾಂತರನೇ ರಕ್ತ ಸಂಚಲನೆ ಆಗ್ತಿರ್ತದ, ಮತ್ತೆ ನ್ಯೂಟ್ರಿಯಂಟ್ಸ್ ಪೋಷಕಾಂಶಗಳೆಲ್ಲ ತಾಯಿಲಿಂದ ಕರುಕ್ ಹೋಗ್ತಿರ್ತದೆ. ಬಟ್ ಹೊರಗೆ ಬಂದ ಮೇಲೆ ಅದರದ್ದು ಲಾಭನೇ ಏನಿಲ್ಲ. ಯಾಕಂದ್ರೆ ತಾಯಿಲಿಂದ ಬೇರ್ಪಟ್ಟನೆ ಕರು ಹೊರಗೆ ಬಂದಿರ್ತದೆ. ಈ ರೀತಿಯಾಗಿ ಅದು ದೇಹದಿಂದ 1.5 inch ಅದನ್ನೇನ್ ಮಾಡಬೇಕು, ನಾವು ಅದನ್ನು ಕಟ್ ಮಾಡಬೇಕಾಗುತ್ತೆ. ಹೊರಗೆ ಬಿಟ್ಟು 1.5 inch ಬಿಟ್ಟು ದೇಹದಿಂದ ಬಿಟ್ಟು ಬಿಟ್ಟು ಕಟ್ ಮಾಡಿ ಅದ್ರ ಅದ್ರೊಳಗೆ ಟಿಂಚರೈಡಿನ್ ಆಯ್ತು ಅಥವಾ ಡೆಟಾಲ್ ಆಯ್ತು ಅದು ಎನಿ ಆಂಟಿಸೆಪ್ಟಿಕ್ಸ್ ಸೆವಲಾನ್ ಆಯ್ತು ಅದ್ರ ಒಳಗಡೆ ಹಾಕಿ ದಾರ ಕಟ್ಟಬೇಕಾಗ. ಉದ್ದೇಶ ಏನಂತಂದ್ರೆ ನಾವೇನಾದ್ರೂ ಅದು ಕಟ್ಟಲಿಲ್ಲಪ್ಪ ಅಂತಂದ್ರೆ ಈ ಒಳಗಡೆ ಅಂತ ರೋಗಣಗಳಾಯ್ತು, ಧೂಳಾಯ್ತು, ಇಲ್ಲಂತಂದ್ರೆ ಸೆಗಣಿ ಆಯ್ತು, ಏಕೆ ಆಯ್ತು, ಉಚ್ಚೆ ಆಯ್ತು, ಒಳಗಡೆ ಹೋಯ್ತಪ್ಪ ಅಂದ್ರೆ ಏನಾಗತ್ತ, ಅದು ಅಂಬಲಿಕಾಲ ಕಾರ್ಡ್ ಅಬ್ಸಸ್ ಅಂತ ಕರಿತಾರೆ. ಅಂದ್ರೆ ಕ್ಯೂ ತುಂಬಿಕೊಂಡ್ಬಿಡ್ತದೆ. ಅಂದ್ರೆ ಅದನ್ನ ಕಟ್ ಮಾಡೋದಕ್ಕೆ ಏನ್ ಬಟ್ಟೆ ಅದು ಕಟ್ಟಬೇಕಾ, ಏನು ಬೇಕಾ, ಏನು ಬೇಕಾಗಿಲ್ಲ, ಅದೇನ ಮಕ್ಕಳವರು ಏನು ಬಂದಿರ್ತಾರ ದಾರ ಕಟ್ಟಿಬಿಡ್ಬೇಕು. ನಾವು ದಾರ ಕಟ್ಟಬೇಕು ಅಷ್ಟೇ, ಅದಕ್ಕೆ ಟಿಂಚರ್ ಐಡಿನ ಹಾಕೋದು, ಟಿಂಚರ್ ಐಡಿನ ಎದ್ದಿ ಹಂಗ ದಾರ ಒಂದು ಕಟ್ಟಿಬಿಟ್ಟು ದಾರ ಕಟ್ಟಿಬಿಟ್ರೆ ಆಯ್ತು. ಅವಾಗ ಏನಾಗುತ್ತೆ ಅದು ಬಾಕಿ ಕ್ಲೋಸ್ ಆಗಿಬಿಡುತ್ತೆ. ಬಾಕಿ ಕ್ಲೋಸ್ ಅನ್ನೋದು ಒಳಗಡೆ ಇರುವಂತಹ ರೋಗಾಣುಗಳಾಯ್ತು, ಧೂಳಾಯ್ತು, ಸೆಕೆಂಡ್ ಆಯ್ತು, ಏನು ಒಳಗಡೆ ಹೋಗೋದಲ್ಲ ಒಳಗಡೆ ಹೋಗಲಿಲ್ಲಾಗತ್ತ ಈ ಆ ಜಾಗದಲ್ಲಿ ಅಂಬಲಿಕಲ್ ಕಾರ್ಡ್ ಅಪ್ಸಿತನಿಗೆ ಅಂದ್ರೆ ಏನ ಕ್ಯೂ ತುಂಬಿದು ಕ್ಯೂ ತುಂಬಿ ಬಿಡ್ಕೊಂಡ್ಬಿಡ್ತದೆ. ಇನ್ನ ಸ್ವಲ್ಪ ಪರಿಣಾಮ ಜಾಸ್ತಿ ಆಯ್ತಪ್ಪ ಅಂದ್ರೆ ಏನತ್ತ ಈ ಕೀಲು ಅಂದ್ರೆ ಜಾಯಿಂಟ್ ಸೆಲ್ಲಲ್ಲಿ ಇರ್ತಾವಲ್ಲ ಅಲ್ಲೆಲ್ಲ ನೀರು ತುಂಬಿಕೊಂಡ್ಬಿಡ್ತಾವ. ಆ ಪ್ರಾಬ್ಲಮ್ ಕೂಡ ಬಹಳ ಅಂದ್ರೆ ರೈತರು ತಾವು ಮಾಡಿಕೊಂಡಿದ್ ಪ್ರಾಬ್ಲಮ್ ಇದು. ಇದನ್ನ ಅದಕ್ಕೆ ಇವೆಲ್ಲ ಮ್ಯಾನೇಜ್ಮೆಂಟಲ್ ಪ್ರಾಬ್ಲಮ್ ಅಂತ. ಇದು ನಿರ್ವಹಣಾ ಕ್ರಮಗಳು ಸರಿಯಾಗಿ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಒಳ್ಳೆಯ ಕಾಮಧೇನು ಆಗೋದಕ್ಕೆ ಯಾವುದೇ ಸಂಶಯವಿಲ್ಲ. ಈಗ ಕರ ಹುಟ್ಟಿದ ಕೂಡ ನೀವು ಹೇಗೆ ಅದಕ್ಕೆ ಏನಾದ್ರೂ ನೀರು ಕುಡಿಸೋದು ಮಾಡ್ಬೇಕಂತೀರಾ ಅಥವಾ ಏನಾದ್ರು ತಿನ್ನಿಸೋದು ಮಾಡ್ತಿರ್ತಾರೆ, ಬಳ ಸೀಪಿಸ್ತಾರೆ. ಈಗ ಗಿನ್ನದ ಹಾಲು ಬಾಳ ಎಲ್ಲ ಕರ್ಕೊಂಡ್ಬಿಡ್ತಾರೆ, ಬಹಳಷ್ಟು ಗಿನ್ನದ ಹಾಲು ಕೊಡಬಾರದು ಉಚ್ಚಗೋತತ್ತ ಅಂತೇಳಿ, ಅದು ಹೇಗಂತೀರಿ ನಾವು ಹೇಗೆ ಮಾಡಿಲ್ಲ? ಗಿಣದ ಹಾಲು ಈಗ ರೈತರಲ್ಲಿ ಒಂದು ತಪ್ಪು ಕಲ್ಪನೆ ಇದೆ, ಜಾಸ್ತಿ ಕುಡಿಸಿಬಿಟ್ರೆ ಅದು ಉಚ್ಚಗಂತದ, ಅದು ಉಪಯೋಗ ಆಗಂಗಲ್ಲ. ಅದಕ್ಕೆ ಅದಕ್ಕೆ ನಾವೇ ಸ್ವೀಟ್ ಮಾಡಿ ತಿನ್ಬೇಕು ಮನ್ಯಾಗ ಅಂತಂದು ತಪ್ಪು ಕಲ್ಪನೆ. ಅಂದ್ರೆ ಎಷ್ಟು ಕುಡಿಸ್ಬೇಕು ಗಿಣದ ಹಾಲು, ಯಾವಾಗ ಕುಡಿಸ್ಬೇಕು ಗಿಣದ ಹಾಲು, ಅದು ಬಹಳ ಮುಖ್ಯ. ಯಾಕೆ ಕುಡಿಸ್ಬೇಕು ಗಿಣದ ಹಾಲನ್ನ, ಹುಟ್ಟಿದ 15-20 ನಿಮಿಷದೊಳಗೆ ಕುಡಿಸ್ಬೇಕು, ಅದು ಬಹಳ ಮುಖ್ಯ. ಯಾಕೆ ಕುಡಿಸ್ಬೇಕು ಅಂತಂದ್ರೆ ಅದ್ರೊಳಗ ಈ ಸಾಮಾನ್ಯವಾಗಿ ನಮ್ಮ ಬಿಳಿ ಹಾಲಿಗಿಂತ 2 ಪಟ್ಟು ಪೋಷಕಾಂಶಗಳು, ಖನಿಜಾಂಶಗಳು, ಲವಣಾಂಶಗಳು ಎಲ್ಲ ಜಾಸ್ತಿ ಇರ್ತಾವ. ಆಮೇಲೆ ಗಿಣದ ಹಾಲು ಕುಡಿದ ತಕ್ಷಣನೆ ಇದು ಜುಲಾಬಿನಂಗಿರ್ತದೆ, ಸೀದಾ ಅನ್ನನಾಳಕ್ಕೆ ಹೋಗುತ್ತೆ, ಅನ್ನನಾಳದ ಜಠರದಾಗ ಹೋಗುತ್ತೆ. ಜಠರದಾಗ ಹೋಗೋದ್ರಲ್ಲಿಂದ ಏನಾಗುತ್ತೆ, ಈ ಸಗಣಿ ಏನು ಫಸ್ಟ್ ಗೆ ಹಾಕ್ಬೇಕಂದ್ರೆ ಬಹಳ ತೊಂದರೆ ಇರ್ತದೆ. ಹೌದು, ಹಾಕಿರಂಗಿಲ್ಲ, ಹಾಕಿರಂಗಿಲ್ಲ. ಇದು ಕುಡಿಸೋದ್ರಲ್ಲಿ ಏನಾಗುತ್ತೆ, ಅದು ಹೊರಗಡೆ ಎಲ್ಲ ಬಂದ್ಬಿಡ್ತದೆ, ಹೊರಗಡೆ ಎಲ್ಲ ಜಠರೆಲ್ಲ ಸ್ವಚ್ಛ ಆಗ್ತದೆ. ಮೂರನೇದ ಏನಪ್ಪ ಅಂತಂದ್ರೆ ಹೊರಗಡೆ ರೋಗ ನಿರೋಧಕ ಶಕ್ತಿ, ಈ ಹೊರಗಡೆ ಪ್ರಪಂಚ ಕರು ಬರೋ ತಕ್ಷಣ ರೋಗ ನಿರೋಧಕ ಶಕ್ತಿನೇ ಇರಂಗಿಲ್ಲ. ಅದಕ್ಕೆ ಇದು ಕುಡಿಸೋದ್ರಲ್ಲಿ ಏನಾಗುತ್ತೆ, ರೋಗ ನಿರೋಧಕ ಶಕ್ತಿನೇ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಇಮ್ಯುನೋಗ್ಲೋಬಿನ್ಸ್ ಕಂಟೆಂಟ್ ಅನ್ನು ಒಳಗಡೆ ಇರ್ತದೆ. ಆಮೇಲೆ 15-20 ನಿಮಿಷ ಕುಡಿಸೋದ್ರ ಉದ್ದೇಶ ಏನಪ್ಪ ಅಂತಂದ್ರೆ ಈ ಸಣ್ಣ ಕರುಳುಗಳು ಏನಿರ್ತಾವಲ್ಲ, ಸಣ್ಣ ಸಣ್ಣ ಸಣ್ಣ ಸಣ್ಣ ರಂಧ್ರಗಳು ಇರ್ತಾವ ಒಳಗಡೆ, ಈ ಗಿಣದಲ್ಲಿ ಕುಡಿಸೋದ್ರಿಂದ ಅಬ್ಸಾರ್ಬ್ಷನ್ ಕೆಪಾಸಿಟಿ ಅಂದ್ರೆ ಒಳ್ಳೆ ಜೀರ್ಣ ಶಕ್ತಿನೂ ಜಾಸ್ತಿ ಆಗುತ್ತೆ. ಪಚನ ಕ್ರಿಯೆ ಜೀರ್ಣ ಶಕ್ತಿ ಆಗೋದ್ರಂತ ಈ ಮೊದಲೇ ಮಲ ಆಗ್ತದೆ, ಸಗಣಿ ಏನಾಗ್ತಲ್ಲ ಅದು ಕೂಡ ಹೊರಗೆ ಬರ್ತದೆ. ಈಗ ಒಂದ್ ವಿಚಾರ ಏನಂತಂದ್ರೆ, ಸಾಮಾನ್ಯವಾಗಿ ಹಳ್ಳಿಯೊಳಗೆ ಏನ್ ಮಾಡ್ತೀವಿ ನಾವು, ಕರು ಹುಟ್ಟಿದ ತಕ್ಷಣ ಎಲ್ಲ ಮಾಡ್ತೇವೆ, ರೈತರು ಇತ್ತೀಚೆಗೆ ತಿಳುವಳಿಕೆ ಬಂದಿದೆ ಮಾಡ್ತಾ ಇದ್ದಾರೆ. ಈಗ ಆಕಳನ್ನ ಅಥವಾ ಎಮ್ಮೆಯನ್ನ ಹಿಂಡುಕ್ಕಿಂತ ಮುಂಚೆ ಕರುಗಳು ನಾವು ಮಲೆ ಕುಡ್ಲಿಕ್ಕೆ ಬಿಡ್ತೀವಿ. ಅದು ಮಲೆ ಕುಡ್ಲಿಕ್ಕೆ ಬಿಡ್ತಕ್ಕಂತ ಉದ್ದೇಶ, ಆಮೇಲೆ ಕರು ಅದು ತೆರೆ ಬಿಟ್ಟಮೇಲೆ ಅದನ್ನ ಕಟ್ಟಿಬಿಡ್ತಾರೆ, ಹಾಲೆಲ್ಲ ಹಿಂಡ್ಕೊಂಡ್ಬಿಡ್ತಾರೆ, ಆಮೇಲೆ ಕರುನ್ ಬಿಡ್ತಾರೆ. ಹೇಗೆ ಪದ್ಧತಿ ಇಲ್ಲಿ, ಇದು ಸರಿ ಅಂತೀರಾ ಹೇಗೆ ತಾವು? ಇಲ್ಲ, ಕರೆಕ್ಟ್ ಇದೆ ಪ್ರಶ್ನೆಗೆ, ಒಂದು ಬಹಳ ಚೆನ್ನಾಗಿ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಇದಕ್ಕಿಂತ ಮುಂಚೆ ಎಷ್ಟು ಗಿಣದಲ್ಲಿ ಕುಡಿಬೇಕಂತ ನಾವು ಕೇಳ್ಕೋಬೇಕು ಅಂದ್ರೆ, ಮೊದಲ ಈಗ ಕರುವಿನ ದೇಹದ ತೂಕ 10 kg ಇತ್ತು, ಈಗ 10 kg ತೂಕ ಇದ್ರೆ 10 kg ತೂಕ ಇತ್ತಪ್ಪ ಅಂದ್ರೆ 1 liter ನಾವು ಕುಡಿಸ್ಬೇಕು. 1 liter ಕುಡಿಸ್ಬೇಕು ಒಂದ್ ಸಾರಿಗೆ ಅಲ್ಲ ಮುಂಜಾನೆಯಿಂದ ರಾತ್ರಿ ತನಕ ಒಟ್ಟು 1 ದಿವಸಕ್ಕೆ 1 liter ಕುಡಿಬೇಕು. ಹಾಲು ಗಿಣ 1 liter ಕುಡಿಬೇಕು ಮುಂಜಾನೆ, ಒಂದು 250 ml 1/2 liter, ಮಧ್ಯಾಹ್ನ ಒಂದು 1/2 liter, ಆ ಟೈಪ್ ಕುಡಿಸಂತ ಕುಡಿಸೋದು. ಈಗ ಒಂದು ಗಿಣದಾಲದ್ದಾಯ್ತು, 1 ತಿಂಗಳದಾಗ ಒಂದು ಅಂದ್ರೆ ಕರುವಿನ ದೇಹದ ತೂಕದ 1/10 ಭಾಗ ಮೊದಲನೇ ತಿಂಗಳಲ್ಲಿ. 2ನೇ ತಿಂಗಳಲ್ಲಿ ಒಂದು ಕರುವಿನ ದೇಹದ ತೂಕದ 1/15 ಭಾಗ. 3ನೇ ತಿಂಗಳದಾಗ ಕರುವಿನ ದೇಹದ ತೂಕದ 1/20 ಭಾಗ ಕಡಿಮೆ ಮಾಡ್ಕೊಂತ ಹೋಗ್ಬೇಕು, ಹಾಲು ಕಡಿಮೆ ಮಾಡ್ಕೊಂತ ಹೋಗ್ಬೇಕು. ಕ್ರಮೇಣ ಈ ಹಸಿರು ಹುಲ್ಲ ಆಯ್ತು, ದಾನಿ ಮಿಶ್ರಣ ಇದನ್ನ ಜಾಸ್ತಿ ಮಾಡ್ಕೊಂತ ಹೋಗ್ಬೇಕು. ನಾವು ಒಮ್ಮೆ ಹಾಲು ಕಡಿಮೆ ಮಾಡಬಾರ್ದು, ಇಲ್ಲ ಒಂದೊಮ್ಮೆಲೆ ಹಾಲು ಕಡಿಮೆ ಮಾಡ್ಕೊಂತ ಹೋಗ್ಬೋದು. ಅವಾಗ ಏನಾಗುತ್ತೆ, ಈ ಹೊರಗಡೆ ಪ್ರಪಂಚಕ್ಕೆ ಹೊಂದಿಕೊಂಡಂತ ಶಕ್ತಿ ಬರ್ತದೆ. ಕರುಗಳು ಬಹಳಷ್ಟು ನಿತ್ರಣ ಆಗಿಬಿಡ್ತವೆ, ಆಮೇಲೆ ಹುಟ್ಟಿದ ತಕ್ಷಣ ಅವಕ್ಕೆ ಮೈಯೊಳಗೆ ಉಣ್ಣಿ ಬಂದ್ಬಿಡ್ತದೆ, ಬಹಳಷ್ಟು ನೋಡ್ತೀವಿ. ಅದರಲ್ಲಿ ವಿಶೇಷವಾಗಿ ಎಮ್ಮೆ ಕರುಗಳು ಬಹಳಷ್ಟು ನಿತ್ರ ಏನಾಗಿ ಸತ್ತು ಬಿಡ್ತವೆ. ಅದಕ್ಕೆ ಇದ್ರ ಬಗ್ಗೆ ಮಾತಾಡಮ್ರಿ, ಅದಕ್ಕಿಂತ ಮೊದಲು ಒಂದು ಪ್ರಶ್ನೆ ಕೇಳಿದ್ರಿ ನೀವು ಅಂದ್ರೆ, ನೀವೇನು ನಾವೇನ್ ರೈತರು ಗಿಣದಾಲು ಮೊದಲನೇ ಕುಡಿಸ್ಬೇಕಾ ಇಲ್ಲ ಆಮೇಲೆ ಬುಟ್ಟು ಮಾಡ್ಬೇಕಂತ? ಇದ್ರ ಬಗ್ಗೆ ಸಾಕಷ್ಟು ವೈಜ್ಞಾನಿಕ ಸಂಶೋಧನಾ ಲೇಖನಗಳು ಬಂದವ. ಇದನ್ನು ಏನ್ ಹೇಳ್ಬೇಕಂತಂದ್ರೆ, ಗಿಣದ ಹಾಲು ಅಂತಂದ್ರೆ ಅದು ಎಷ್ಟು ದಿವಸವರೆಗೆ ಇರುತ್ತಂತ? 4-5 ದಿನ 4-5 ದಿವಸ ನಡೀತದೆ. 4-5 ದಿನ ತನ ಗಿಣದಲ್ಲಿ ಕುಡಿಸ್ಲೇಬೇಕು. ಅದು ವೈಜ್ಞಾನಿಕವಾಗಿ ಪ್ರೂವನ್ ಆಗಿದೆ. ಯಾಕಂತಂದ್ರೆ ಹೇಳಿದೆ ನಿಮ್ಗೆ, ಒಂದು ರೋಗ ನಿರೋಧಕ ಶಕ್ತಿ ಇಮ್ಯುನೋಗ್ಲೋಬಿಲೆನ್ಸ್ ಇರ್ತದ, ಮೊದಲೇ ಮಲಾಕಕ್ಕನ ಹೆಲ್ಪ್ ಆಗತ್ತ, ಈ ರೀತಿಯಾಗಿ ಕುಡಿಸ್ಲೇಬೇಕು ಅದನ್ನ. 5-6 ದಿನ ಆದ್ಮೇಲೆ ಒಂದು ಆಮೇಲೆ ಬಿಳಿ ಹಾಲು ಬರ್ತದೆ, ಅದೊಂದು 2-3 ದಿನ ಕುಡಿಸಿದ್ರೆ 8 ದಿನ ಆದ್ಮೇಲೆ ನಾವು ತಾಯಿಲಿಂದ ಬೇರ್ಪಡಿಸಿದ್ರಿಗೆ ಏನಾಗತ್ತ, ಅವಾಗ ಮುಂದನು ಕೂಡ ಅದು ಒಂದು ಆರೋಗ್ಯವಂತ ಕರು ಆಗಕ್ಕ ಯಾವ್ದು ಸಂಶಯನೇ ಇರಂಗಿಲ್ಲ. ಮಲಿ ಕುಡಿತಕ್ಕಂತ ಕರುಗಳಿಗೆ ಹೇಗೆ ಎಲ್ಲಾ ಮಲೆಯಲ್ಲಿ ಹಾಲು ಸ್ವಲ್ಪ ಬಿಟ್ಟು ಹಿಂಡ್ಕೋಂದ್ ಮಲೆ ಬಿಟ್ಟು ಬಿಡ್ತಾರೆ, ಒಂದೊಂದು ಮಲೆ ಬಿಟ್ಟು ಬಿಡ್ತಾರೆ. ಹೌದು, ಅದು ಏನಂತಂದ್ರೆ ನಮಗೆ ಎಷ್ಟು ಹಾಲು ಕೊಡತ್ತಂತ ಗೊತ್ತಾಗಂಗಿಲ್ಲ. ಈ ರೀತಿಯಾಗಿ ನಾವೇನ್ ಮಾಡ್ಬೇಕಾಗತ್ತ, ಒಂದು 4 ದಿನ ಗಿಡದಲ್ಲಿ ಕುಡಿಸಿ, 3-4 ದಿನ ನಾವು ಹಾಲು ಕುಡಿಸಿ ಬಿಟ್ಟು ಬಿಡೋದು, ಆಮೇಲೆ ಸಪರೇಟ್ ಮಾಡಿ ಬಿಡೋದು. ಸಪರೇಟ್ ಮಾಡಿ ಬಿಡೋಕಂತ ಬ್ಯಾರಿ ಬೆಸ್ಟ್ ಅದು, ಅಂದ್ರೆ ಮಲೆ ಕುಡಿಸಿ ಬಿಡೋಂಗಿಲ್ಲ ಬಿಡೋಂಗಿಲ್ಲ. ಯೂಸ್ವಲಿ ಏನ್ ಮಾಡ್ತಾರ ಅಂದ್ರೆ ರೈತರು ಈಗ ಮೊದಲು ಬಿಡ್ತಾರೆ, ಕರು ಬಿಡ್ತಾರೆ, ತೊರೆ ಬಿಡ್ತಾರೆ, ತೊರೆ ಬಿಡ ತಕ್ಷಣ ಆಮೇಲೆ ಮತ್ತೆ ಎಳ್ಕೊಂಡ್ ಬಿಡ್ತಾರೆ, ಎಳ್ಕೊಂಡು ಹೋಗಿ ಕಟ್ತಾರೆ, ಕಟ್ ಹಿಂಡ್ಕೋತಾರೆ, ಹಿಂಡಿ ಆಮೇಲೆ ಸ್ವಲ್ಪ ಒಂದ್ ಮಲೆಯಲ್ಲಿ ಸ್ವಲ್ಪ ಹಾಲು ಬಿಟ್ಟು ಬಿಡ್ತಾರೆ, ಹಾಲು ಬಿಟ್ಟು ಬಿಡ್ತಾರೆ. ಹೌದು, ಆದ್ರೆ ಇದಕ್ಕೆ ಏನಾಗುತ್ತಂತಂದ್ರೆ ಯೂಸ್ವಲಿ ಈಗ ನಾವು ಆಲೆಂಡ್ ಡೈರಿ ಸೊಸೈಟಿಗೆ ನಾವು ಏನಾದ್ರೂ ಹಾಲಾಕಂತ ಹೋದ್ರೆ ಅವ್ರು ಯಾವ್ದ್ರ ಮೇಲೆ ರೊಕ್ಕ ಕೊಡ್ತಾರೆ ಅಂದ್ರೆ ಈ ಫ್ಯಾಟ್ರಿ SNF ಮೇಲೆ ರೊಕ್ಕ ಕೊಡ್ತಾರೆ. ಹೌದು, ಕೊಬ್ಬಿನ ಔಷಧಿ ಕೊಬ್ಬಿನ ಔಷಧಿ ಮೇಲೆ. ಹೌದು, ಈಗ ಲಾಸ್ಟಿಗೆ ಏನು ಹಾಲೇನು ಉಳಿದಿರ್ತದಲ್ರಿ, ಮೊದಲು ಬರೋದೆಲ್ಲ ತಿಳಿ ಹಾಲನೇ ಬಂದಿರ್ತದೆ, ಲಾಸ್ಟಿಗೆ ಏನು ಹಾಲು ಉಳಿದಿರ್ತದೆ ಅದ್ರಾಗ ಫ್ಯಾಟ್ ಪರ್ಸೆಂಟೇಜ್ ಜಾಸ್ತಿ ಇರ್ತದೆ. ಈಗ ಲಾಸ್ಟಿಗೆ ನಾವು ಕರಕ್ಕೆ ಬಿಟ್ಟು ಬಿಟ್ಟರೆ ಏನಾಗುತ್ತೆ, ಆ ಫ್ಯಾಟ್ ಎಲ್ಲ ಫ್ಯಾಟ್ ಇರ್ತದೆ ಹಾಲೆಲ್ಲ ಕರುನ ಕುಡಿದು ಬಿಡ್ತದೆ. ಈಗ ನಮ್ಮಲ್ಲಿ ನಾವೇನು ಇಟ್ಕೊಂಡಿರ್ತೀವಿ, ಬರೀ ತಿಳಿ ಹಾಲು ಇಟ್ಕೊಂಡ್ಬಿಟ್ಟಿರ್ತೀವಿ. ಹಿಂಗಾಗಿ ನಾವೇನ್ ಮಾಡ್ತಿರ್ತೀವಿ, ಏನ ಎಲ್ಲ ಹಸಿ ಉರ್ಲಾ ಹಾಕತ್ತೀವಿ, ಚುನ್ನೆ ಹಾಕತ್ತೀವಿ, ಕಾನ್ಸಂಟ್ರೇಟ್ ಹಾಕತ್ತೀವಿ, ಆದ್ರೂ ನಾವು ಫ್ಯಾಟ್ ಬರಬಲ್ದು, ಫ್ಯಾಟ್ ಬರಲ್ದು ಅಂತೇಳಿ, ಇದು ತಪ್ಪು ಕಲ್ಪನೆ. ಅದಕ್ಕೆ ನಾವೇ ನೋಡಬೇಕು, ಹಾಲು ಕುಡಿಸ್ಬೇಕಾಯ್ತಂದ್ರೆ ಕರಕ್ಕ ಫಸ್ಟಿಗೆ ತೊರೆ ಬಿಡ್ಬೇಕು ನಾವು, ಆಮೇಲೆ ಲಾಸ್ಟಿಗೆ ಬಿಡಕ್ ಹೋಗ್ಬಾರ್ದು, ಲಾಸ್ಟಿಗೆ ಬಿಡಕ್ ಹೋಗ್ಬಾರ್ದು. ಅವಾಗ ಲಾಸ್ಟ್ನೇ ಹಾಲು ಇಂಡಿಕೇಟರ್ ಅಂತ ಅದ್ರ ಫ್ಯಾಟ್ ಇರ್ತದೆ, ಫ್ಯಾಟ್ ಇರ್ತದೆ, ಲಾಸ್ಟ್ ಹಾಲಿನಲ್ಲಿ ಫ್ಯಾಟ್ ಜಾಸ್ತಿ, ಫ್ಯಾಟ್ ಜಾಸ್ತಿ ಇರ್ತದೆ, ಅದನ್ನ ಇಂಡಿಕೇಟರ್ ಆಗುತ್ತೆ ನಮ್ಮ ಹಾಲಿನ ಫ್ಯಾಟ್ ಪರ್ಸೆಂಟ್ ಜಾಸ್ತಿ. ಸಾಮಾನ್ಯವಾಗಿ ಕರುಗಳನ್ನ ಕಟ್ಟಿ ಹಾಲು ಕರೆದು ಕಡಿಸೋದು ಒಳ್ಳೇದಂತೀರ, ಮಲೆ ಬಿಟ್ಟು ಕುಡಿಸೋದು ಒಳ್ಳೇದಂತೀರ, ಹಾಲು ಕರೆದು ಅವಕ್ಕೆ ಸಪರೇಟ್ ಆಗಿ ಕಟ್ಟೋದು ಒಳ್ಳೇದಂತೀರ, ಬೇರ್ಪಡಿಸಿ ಹೇಗೆ? ಇಲ್ಲ ಅದನ್ನೇ ಈಗ ಒಂದು ನಮ್ಮ ಈಗ ಜರಿಸಿ ನಮ್ಮ ದೇಶೀಯ ತಳಿಗಳದಾಗ ಈ ತಾಯಿ ಮತ್ತು ಕರುನ್ ಸಂಬಂಧ ಜಾಸ್ತಿ ಬೆಳಿಬೇಕಂತೇಳಿ ಜಾಸ್ತಿ ಇರ್ತದ. ಹೌದೌದು, ಹಿಂಗಾಗಿ ಅದಕ್ಕೆ ನಾವು ಚೊಚ್ಚಲು ತೊರೆ ಬಿಡ್ಬೇಕಾಯ್ತಂದ್ರೆ ಬಿಡ್ಲೇಬೇಕಾಗುತ್ತೆ. ಹೌದು, ಕರುನ್ ಬಟ್ ಈ ನಮ್ ಜರ್ಸಿ ಹೆಚ್ಚ ಹಾಕೊಳ್ದಾಗ ಈ ಇನ್ಸ್ಟಿಂಕ್ಟ್ ಏನಂತ ಕರಿತಿರ್ತಲ್ಲ ಈ ಕರದು ತಾಯಿದು ಅಷ್ಟು ಇರಂಗಿಲ್ಲ. ಅದಕ್ಕೆ ಏನ್ ಮಾಡ್ಬೇಕಾಗತ್ತೆ, ನಾವು 7-8 ದಿನ ಬಿಟ್ಟು ಕರ್ನ ಸಪರೇಟ್ ಮಾಡಿ ಬಿಡೋದು, ಸಪರೇಟ್ ಮಾಡಿ ಅವಾಗ ಹಾಲನ್ನ ಒಂದು ಬಟ್ಲದಾಗ ಹಿಂಡಿ ನಾವು ಅದನ್ನ ಸಪರೇಟ್ ಆಗಿ ಕುಡಿಸೋದು, ಅದು ಮಾಡಿದ್ರು ಬರ್ತದೆ. ನೀವ್ ಹೇಳಿದಂಗ ಅದು ದೇಹ ತೂಕ ಸಂಬಂಧಪಟ್ಟಂಗೆ ಅಷ್ಟು ಹಾಲನ್ನು ಅಷ್ಟು ಹಾಲನ್ನ ನಾವು ಹೊರಗೆ ಸಪರೇಟ್ ಕಟ್ಬಿಡೋದು. ಅದರಲ್ಲಿ ಅಡ್ವಾಂಟೇಜ್ ಏನಪ್ಪ ಅಂತಂದ್ರೆ, ಲಾಭ ಏನಪ್ಪ ಅಂದ್ರೆ, ಸಪೋಸ್ ಏನಾದಾಗ ತಾಯಿ ಕರು ಸತ್ತೋಯ್ತಂದ್ರೆ ನಾಳೆ ಅವಾಗ ಒಮ್ಮೆದ ಮೇಲಿನ ಹಾಲಿನ ಇಳುವರಿ ಕಡಿಮೆ ಆಗಂಗಿಲ್ಲ. ಅಂದ್ರೆ ಸೈಕಾಲಜಿಕಲ್ ಫೀಲಿಂಗ್ ಏನಿರ್ತಾರೆ, ಮಾನಸಿಕ ಫೀಲಿಂಗ್ಸ್ ಅದು ಇರಂಗಿಲ್ಲ ತಾಯಿ ಮೇಲೆ. ಈ ಪ್ರಾಬ್ಲಮ್ ನಾವೇನ್ ನೋಡ್ತಿರ್ತೀವಿ, ಎಮ್ಮೆ ಜಾಸ್ತಿ ನೋಡ್ತು ನಾವು. ಸಪೋಸ್ ಏನಾದ್ರೆ ಎಮ್ಮೆ ಕರಿ ತಿರ್ಕೊಂಡ್ಬಿಡ್ತೀವಿ, ನೆಕ್ಸ್ಟ್ ಡೇ ಒಂದು 10 ಮುಂಜಾನೆ 5 ಸಾಯಂಕಾಲ 5 ಕೊಡೋದು, 1 ಕೊಡಂಗಿಲ್ಲ. ಈಗ ಕೆಲವೊಂದು ಕರುಗಳು ಉಚ್ಚಕೊಳ್ಳಿಕ್ಕೆ ಪ್ರಾರಂಭ ಮಾಡ್ತಾವೆ, ಬಹಳಷ್ಟು ವಿಪರೀತ ಉಚ್ಚಕೋತಾವೆ, ಏನ್ ಕಾರಣ ಅಂತೀರಿ ಅದಕ್ಕೆ? ಈ ಸಮಸ್ಯೆ ನಾವು ಎಮ್ಮೆ ಕರುಗಳ ಜಾಸ್ತಿ, ಎಮ್ಮೆ ಕರುಗಳಲ್ಲಿ ವಿಶೇಷವಾಗಿ ಎಮ್ಮೆ ಕರ ಹುಟ್ಟಿದ 3 ತಿಂಗಳೊಳಗನೆ ಸುಮಾರಾಗಿ 40-50% ಎಮ್ಮೆ ಕರುಗಳು ಸಾಯ್ತಾವೆ. ಹೌದು, ಯಾಕಂತಂದ್ರೆ ಜಂತುವಿನ ಬಾಧೆ, ಜಂತುಹುಳುವಿನ ಬಾಧೆ. ಹೌದು, ಜಂತುಹುಳುವಿನ ಬಾಧೆ. ಈ ರೀತಿ ಅಸ್ಕರಿ ಅಂತ ಬರ್ತಾ ನೀವೇ ಅಸ್ಕರೀಸ್ ಅಂತಂದು, ಅದು ಏನಂತಂದ್ರೆ 3 ತಿಂಗಳ ಒಳಗಡೆ ಇರುವಂತಹ ಕರಗಳಿಗೆ ಒಂದು ಪೆಡಂಭೂತವಾಗಿ ಕಡೆಬಿಟ್ಟದ, ಮತ್ತೆ ಈ ಉಚ್ಚಗಂಡನೆ ಜಂತು ಉಚ್ಚಗಂಡನೆ ಸಾಯ್ತೇವಲ್ಲ. ಅದಕ್ಕೆ ಏನ್ ಮಾಡ್ಬೇಕಂದ್ರೆ ನಾವು ಹುಟ್ಟಿದ ಮೇಲೆ ಜಂತುನಾಶಕ ಔಷಧಿ ಶೆಡ್ಯೂಲ್ ಫಾಲೋ ಮಾಡ್ಬೇಕು. ಯಾವುದು? ಹುಟ್ಟಿದ ಮೇಲೆ 8 ದಿನ, 15 ದಿನ, ತಿಂಗಳ, 3 ತಿಂಗಳ, 6 ತಿಂಗಳ, ಒಂದು ವರ್ಷ. ಒಂದು ವರ್ಷ ಆದ್ಮೇಲೆ ಏನ್ ಮಾಡ್ಬೇಕು, ವರ್ಷದಲ್ಲಿ 3-4 ಬಾರಿ ತಪ್ಪದೆ ಜಂತುನಾಶಕ ಔಷಧಿಗಳನ್ನ ಹಾಕಬೇಕು. ಈ ರೀತಿ ಹಾಕಿದ್ರಿಂದ ಏನಾಗುತ್ತೆ, ಜಂತು ಈ ನಾವು ಕರುಗಳನ್ನ ಬದುಕಿಸಬಹುದು. ಆಮೇಲೆ ರೈತರು ಏನ್ ಮಾಡ್ತಾರೆ, ಒಂದು ಡೆಬ್ಬೆ ತಂದು ಬಂದಿರ್ತಾರೆ ಮನೆಗೆ, ಒಂದು ಜಂತು ನಾವ್ ಹೇಳಿರ್ತೀವಿ ಒಂದು ಡೆಬ್ಬೆ ತಗೊಂಡು ಬಂದಿರ್ತಾರೆ ಜಂತುವಿನ ಜಂತು ನಾಶಕ ಔಷಧಿ, ಒಂದು ವರ್ಷ 2 ಸಾವಿರ ಅದನ್ನೇ ಹಾಕ್ತಿರ್ತಾರೆ. ಅದನ್ನ ಮಾಡಕ್ ಹೋಗ್ಬಾರ್ದು, ಯಾಕಂದ್ರೆ ಪ್ರತಿ ಟೈಮ್ ಹಾಕಿದಾಗ 2-3 ಟೈಮ್ ಮಾಡಿದಾಗ ಜಂತುನಾಶಕ ಔಷಧಿನ ಕಂಪನಿ ಬದಲು ಮಾಡ್ಬೇಕಾಗತ್ತೆ. ಅವಾಗ ಏನಾಗುತ್ತೆ, ಜಂತುಗಳು ಹೊಟ್ಟೆಗಳು ಪರಿಣಾಮ ಚೆನ್ನಾಗಿ ಆಗುತ್ತೆ, ಅದ್ರದ್ದು ಪರಿಣಾಮ ಚೆನ್ನಾಗಿರುತ್ತೆ, ರೆಸಿಸ್ಟೆನ್ಸ್ ಪವರ್ ಏನ್ ಬೆಳಕಂತಿರ್ತಾವ ಅದು ಕಟ್ಟಾಗತ್ತೆ. ಹೌದು, ಇದನ್ನ ಮೊದಲು ಮಾಡ್ಬೇಕು ನಾವು, ಬರೇ ಅದನ್ನೇ ಔಷಧ ಒಳ್ಳೆ ಮಳೆ ಅದನ್ನೇ ಔಷಧ ಹಾಕಿರ ಜಂತುಳುಗಳು ಅದಕ್ಕೆ ತಡ್ಕೊಂಡಂತ ಶಕ್ತಿ ಪಡ್ಕಂತಾವ, ಅಥವಾ ಹಾಕಿದ್ದನ್ನು ಪರಿಣಾಮ ಆಗಂಗಿಲ್ಲ. ಈ ಕೆಲಸ ಮೊದಲು ಮಾಡ್ಬೇಕು ರೈತರು. ಆಮೇಲೆ ಇನ್ನ ಈ ಕರುಗಳಿಗೆ ಕೋಡ್ ಬರ್ತಾವ, ಅದನ್ನ ಇದು ಮಾಡ್ಬೇಕು ಅಂತಾರೆ, ಕೋಡ್ ತೆಗಿಸ್ಬೇಕು, ಅದು ಹೇಗೆ ಅಂತಿರ್ತಾವ? ಈ ಕೋಡನ್ನ ಎಸ್ಪೆಷಲಿ ನಮ್ಮ ಈ ಗಂಡು ಕರು ಬಿಟ್ಟಿರ್ತದಲ್ಲ, ಈ ನಮ್ ಜವರಿ ಆಕಳಗಳಿಗೆ, ಈ ನಮ್ ಕಿಲಾರಿ ಆಕಳಕ್ಕಾಯ್ತು, ಇಲ್ಲಾಂದ್ರೆ ದೇವಣಿ ಆಕಳಕ್ಕಾಯ್ತು, ಇದನ್ನ ನಾವು ಗಂಡು ಕರುಗಳಿಗೆ ತೆಗೆಸೋದು ಸೂಕ್ತ ಅಲ್ಲ. ಗಂಡು ಕರುಗಳಿಗೆ ಕೊಡ್ಬಿಡ್ಬೇಕು ಅವನು, ಕೊಡ್ಬಿಡ್ಬೇಕು ಅವರುಗಳಿಗೆ. ಯಾಕಂತಂದ್ರಿಗಿನ ಈ ಜನರಲ್ ಮೆಂಟಾಲಿಟಿ ಹೆಂಗದಪ್ಪ ಅಂದ್ರೆ, ನಾವು ಮುಂದೆ ಏನಾದ್ರೂ ನಾವು ಮಾರಾಟ ಮಾಡಕಂತ ಹೋದ್ರೆ ಸಂತೆಗಿಂತ ಸಂತೆಗಾಯ್ತು, ಇಲ್ಲಪ್ಪ ಬೇರೆ ರೈತರು ಮಾಡಕಂತಂದ್ರೆ ಆ ಕಿಲಾರಿ ಆಕಳ ಕಿಲಾರಿ ಎತ್ತ ಓರಿಗೆ ಅಥವಾ ದೇವಣಿ ಎತ್ತುಗಳಿಗೆ ಅಥವಾ ಓರಿಗಳಿಗೆ ಆ ಕೋಡಿದ್ರೆ ಚಂದ, ಕೋಡಿದ್ರೆ ಚಂದ ಕಾಣಿಸ್ತವೆ. ಹೌದು, ರೈತರ ಭಾಷೆಗೆ ಏನಂತಾರ, ಈ ದೇಹಕ್ಕೆ ತಲೆ ಹೆಂಗಿರಂಗಿಲ್ಲ ಆ ಟೈಪಿಗೆ ಅದನ್ನ ಅವರು ಅಸಂಪ್ಷನ್ ಮಾಡ್ತಾರೆ. ತಲೆಗೆ ಕೋಡಿದ್ರೆ ಶೃಂಗಾರ. ಯಾಕಂದ್ರೆ ಕಾರಣವಿದ್ದಾಗ ಈ ಮಣ್ಣೆತ್ತಿನ ಸೀಸನ್ನಾಗ ಅವಕ್ಕೆಲ್ಲ ಅದು ಸಿಂಗಾರ ಮಾಡ್ತಿರ್ತಾರ, ಅದು ಬೇಕೇ ಬೇಕು. ಆದ್ರೆ ನಮ್ಮ ಈ ಹಾಲು ಹಿಂಡುವಂತ ಆಕಳಗಳದ ಮಿಶ್ರ ತಳಿ ಆಕಳಗಳದಾಗ ಈ ಜರ್ಸಿ ಆಕಳ ಕರ ಆಯ್ತು, ಇಲ್ಲಪ್ಪ ಎಚ್ ಎಫ್ ಆಕಳ ಕರ ಆಯ್ತು, ಎಣ್ಣೆ ಕರಗಳಿಗೆ ಬೇಕನೇ ಆಗಿಲ್ಲ. ಅದಕ್ಕೆ ಅವ್ಕೆ ಕೋಡ್ ತೆಗಿಸಿದ್ರೆ ಅದಕ್ಕೆ ಮಾರ್ಕೆಟ್ನಾಗ ರೇಟ್ ಜಾಸ್ತಿ. ಅವ್ಕೆ ಅದಕ್ಕೆ ಯಾವಾಗ ತೆಗಿಸ್ಬೇಕು ನಾವು ಕೋಡು, ಹುಟ್ಟಿದ ಹತ್ತು ದಿನದೊಳಗೇನೆ ಕೋಡ್ ತೆಗಿಸ್ಬಿಡ್ಬೇಕು. ಅದಕ್ಕೆ ಪಶುವೈದ್ಯಾಧಿಕಾರಿಗಳನ್ನ ಕರೆಸಿ ಅದು ಎಲೆಕ್ಟ್ರಿಕಲ್ ಡಿಹಾರ್ನರ್ ಅಂತ ಒಂದು ಮಷಿನ್ ಬರ್ತದೆ, ಇಲ್ಲಪ್ಪ ಅಂದ್ರೆ ನಮ್ಮ ರಾಡ್ಗಳು ಬರ್ತಿರ್ತಾವೆ ಅದ್ರನ್ನ ಸುಟ್ಟರನ್ನ ಆಯ್ತು, ಅದು ಕೋಡುಗಳು ಮುಂದೆ ಬೆಳೆಯನ್ನು ಬೆಳೆಯಂಗಿಲ್ಲ. ಮಳೆಗಾಲದಿಂದಾಗ ಆದಷ್ಟು ತೆಗೆಸಕ್ ಹೋಗ್ಬಾರ್ದ ಅವನ್ನ. ಮಳೆಗಾಲದಿಂದಾಗ ಇದ್ರನ್ನಾಗದ್ದು ಯಾವಾಗ ಹೊರಬಿರ್ತದಲ್ಲ ಸ್ವಲ್ಪ ಸೂರ್ಯನ ಬೆಳಕು ಬಿದ್ದಿರ್ತಾರ ಮಧ್ಯಾಹ್ನದಾಗ, ಅಂತ ಟೈಮ್ನಾಗ ಡಾಕ್ಟರ್ ಕರೆಸಿ ತೆಗೆಸ್ಬೇಕಾಗ, ಆ ಹುಳ ಬಿಳುವಂತ ಸಮಸ್ಯೆ ಜಾಸ್ತಿ ಇರ್ತದೆ, ಅಂತವ್ರು ಅವಾಯ್ಡ್ ಮಾಡಿದ್ರೆ ಬಹಳ ಚಂದ ಆಗುತ್ತೆ. ಇನ್ನ ಕೊನೆಯದಾಗಿ ಕರುಗಳ ಪಾಲನೆ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀವಿ ರೈತರಿಗೆ ಕಿವಿ ಮಾತಾಗಿ? ಹೌದು, ಈಗ ಆಲ್ರೆಡಿ ಮೊದಲೇ ಹೇಳಿದೆ ನಾನು, ಇಂದಿನ ಕರು ನಾಳಿನ ಕಮದಿನ ಅಂತ. ಸಪೋಸ್ ಒಂದೊಂದು ಟೈಮ್ನಾಗ ಗರ್ಭಕೋಶ ತೊಂದರೆದಿಂದ ಈ ಕರು ಹಾಕಿರ್ತದ ತಾಯಿ ತಿರ್ಕೊಂಡ್ಬಿಡ್ತಿರ್ತಾರೆ, ಅಂತ ಟೈಮ್ನಾಗ ಕೆಲ ನಾವು ಕರುಗಳನ್ನ ಉಳಿಸೋದು ಬಹಳ ಮುಖ್ಯ. ಅದು ಅದಕ್ಕೆ ಏನ್ ಮಾಡ್ಬೇಕಾಗ, ಬ್ಯಾರೆ ಆಕಳದ್ದು ಹಾಲು ತಗೊಂಡು ಬಂದು ಅದ್ರ ಜೊತೆಗೆ ಒಂದು ತತ್ತಿ ಹಾಕಿ ಅದಕ್ಕೆ ದಿನ ಕುಡಿಸಂತ ಹೋಗ್ಬೇಕಾಗ. ಅದ ಯಾಕಂದ್ರೆ ನಾವು ಜೀವ ಉಳಿಸೋದು ಬಹಳ ಜೀವ ಉಳಿಸ್ಬೇಕು. ಹೌದೌದು, ಈ ತಾಯಿ ಸತ್ತಳ ಅಂತಂದ್ರೆ ನಾವು ಕರನ್ನು ಕಳ್ಕೊಳಕ್ಕೆ ಹೋಗ್ಬಾರ್ದು. ಅದಕ್ಕೆ ಬ್ಯಾರೆ ಆಕಳದ್ದು ತಗೊಂಡು ಬಂದು ಆಕಳದ ಹಾಲು ಮತ್ತೆ ಅದ್ರ ಜೊತೆಗೆ ಒಂದು ಮದರ್ ಇನ್ಸ್ಟಿಂಕ್ಟ್ ಬೆಳೆಯಕ್ಕೆ ನಾವು ಇದು ಮಾಡ್ಕೋಬೇಕು. ಆ ಬ್ಯಾರೆ ಆಕಳ ಜೊತೆಗೆ ಕರುನು ಬಿಡ್ಬೇಕು, ಅದ್ರ ಸ್ವಲ್ಪ ಅವಾಗ ಏನಾಗುತ್ತೆ ರೂಢಿ ಬಿಡುತ್ತದ. ಮತ್ತೆ ಅದು ಬ್ಯಾರೆ ಆಕಳದ ನಾವು ತೊರೆ ಹಾಲು ಹಿಂಡಿರ್ತೀವಿ ಅವಾಗ ಅದಕ್ಕೆ ಮಲೆಗನ ಚೀಪ್ಸಕ್ಕೆ ಒಂದು ಅನುಕೂಲ ಮಾಡಿಕೊಡ್ಬೇಕು. ನಾವು ಓವರಾಲ್ ನಾನೇನು ಹೇಳಕ್ಕಂದ್ರೆ ಕರುಂದು ಒಂದು ಜಂತುನಾಶಕ ಔಷಧಿ, ಎರಡನೇದು ಈ ಒಕ್ಕಳ ಉರಿ ಚಿಕಿತ್ಸೆ, ಮೂರನೇದು ಏನಪ್ಪಾ ಅಂದ್ರೆ ಒಂದು ಐದಾರು ತಿಂಗಳಾದ ಮೇಲೆ ಲಸಿಕೆಗಳನ್ನ. ಲಸಿಕೆ ಯಾವ್ದಪ್ಪ ಅಂದ್ರೆ ಒಂದು ಕಾಲು ಮತ್ತು ಬಾಯಿ ಬೇನೆ, ಗಂಟ್ಲು ಬೇನೆ, ಚಪ್ಪೆ ಬೇನೆ, ಕಾಲ ಕಾಲಕ್ಕೆ ಲಸಿಕೆ ಹಾಕ್ಸ್ಬೇಕು. ಯಾವಾಗ ಈ ಗಂಟ್ಲು ಬೇನೆ ಚಪ್ಪೆ ಬೇನೆ ಮಳೆಗಾಲ ಬರೋದಕ್ಕಿಂತ ಮುಂಚೆನೆ, ಈ ಕಾಲು ಮತ್ತು ಬಾಯಿ ಬೇನೆ ಬ್ಯಾಸಿಗೆ ಬರೋದಕ್ಕಿಂತ ಮುಂಚೆನೆ ಈ ಟೈಪ್ ಹಾಕ್ಸಿದ್ರೆ ಏನಾಗುತ್ತೆ, ಮುಂದೆ ಖಂಡಿತವಾಗಿಯೂ ಕೂಡ ಗಂಡು ಕರೆಯುತ್ತಪ್ಪ ಅಂತಂದ್ರೆ ಮುಂದೆ ಒಳ್ಳೆ ಎತ್ತ ಆಗುತ್ತದ, ಆಕಳ ಕರೆಯುತ್ತಪ್ಪ ಅಂತಂದ್ರೆ ಮುಂದೆ ಒಳ್ಳೆ ಆಕಳನೂ ಆಗುತ್ತೆ. ಮತ್ತೆ ಆಮೇಲೆ ರೈತರು ಏನ್ ಮಾಡ್ತಾರೆ ಅಂತಂದ್ರೆ ಇನ್ನೊಂದು, ಎಣ್ಣೆ ಕರೆದ್ರೆ ಬಹಳ ಜೋಪಾನ ಮಾಡ್ತಾರೆ, ಜೋಪಾನ ಮಾಡ್ತಾರೆ, ಹಾಲು ಕೊಡ್ತಾರೆ. ಗಂಡು ಕರೆಯುತ್ತಪ್ಪ ಅಂದ್ರೆ ಜೋಪಾನ ಮಾಡಲ್ಲ ಅದನ್ನ. ಅದ್ಯಾವ್ದನ್ನ ಎತ್ತಿಗೆ ಉಳಿದದ್ದು ಆಹಾರ ಇರ್ತಲ್ಲ ಅದನ್ನ ತಗೊಂಡ್ಬಂದು ಇದಕ್ಕೆ ಎಮ್ಮೆಗಾದ್ರೂ ಅಷ್ಟೇ, ಎಮ್ಮೆ ಗಂಡು ಕರು ಇದ್ರೆ ಜೋಪಾನ ಮಾಡ ಎಮ್ಮೆ ಕರಗಳು ಎಮ್ಮೆ ಗಂಡು ಕರ ಅಂದ್ರೆ ಜೋಪಾನ ಮಾಡಲ್ಲ. ಅದಕ್ಕೆ ಈ ರೀತಿ ಭೇದ ಭಾವ ಮಾಡಬಾರ್ದು. ಹೌದೌದು, ಎಣ್ಣೆ ಕರ ಗಂಡು ಕರ ಅಂತ ಒಂದು ಪಶು ಸಂಪತ್ತು, ಅದಕ್ಕೂ ನಾವು ಅಷ್ಟೇ ಕೊಡ್ಬೇಕು, ಅದಕ್ಕೂ ಒಳ್ಳೆ ಅದಕ್ಕೆ ಬೆಲೆ ಬಂದೇ ಬರ್ತದೆ, ಬೆಲೆ ಬಂದ ಬರ್ತದೆ. ಹೌದು, ಈಗೆಲ್ಲ ಕ್ವಾಣಕ್ಕೆಲ್ಲ ಒಂದು 60-70 ಸಾವಿರ ರೂಪಾಯಿ ರೇಟ್ ಇದೆ. ಹೌದು, ಎಮ್ಮೆಗಳಿಗೆ ಏನಂತ ಬಂದ್ರೆ 50,000 ರೂಪಾಯಿ ಇದೆ. ಓರಿಗಳಿಗಂತರೂ ನಾವೇನು ನೋಡ್ತಿರ್ತಾರೆ ಒಂದು ಲಕ್ಷದ ಮಾತಾಡ್ತಾ ಇರ್ತಾರೆ, ದೇವಣಿ ಎತ್ತಿಗೆ ಆಯ್ತು, ಕಿಲಾರಿ ಎತ್ತುಗಳು, ಕಿಲಾರಿ ಊರುಗಳಿಗೆಲ್ಲ ಇದೆ, ಎಲ್ಲ ತಂದದೇ ಒಂದು ವೈಶಿಷ್ಟ್ಯ ಇದೆ ಪರಿಸರದಾಗ. ಅದೇ ಯಾವುದೇ ಭೇದ ಭಾವ ಮಾಡಬಾರ್ದು, ಒಳ್ಳೆ ನಾವು ಕರುಗಳನ್ನು ಮಾಡಿರೋಣ, ಮುಂದೆ ಹೈನುಗಾರಿಕೆದಾಗ ಖಂಡಿತವಾಗಿಯೂ ಸಕ್ಸಸ್ ಆಗಿ ಆಗ್ತದೆ. ಒಳ್ಳೆಯದು ಡಾಕ್ಟರ್ ಮಂಜುನಾಥ್ ಪಾಟೀಲ್, ಇದುವರೆಗೂ ಕರುಗಳ ಪಾಲನೆ ಪೋಷಣೆ ಬಗ್ಗೆ ಏನು ಮಾಡಬೇಕು ರೈತರು ಅಂತಕ್ಕಂಥ ವಿಚಾರವಾಗಿ ಸಾಕಷ್ಟು ಮಾಹಿತಿಯನ್ನು ಮಾಡಿಕೊಟ್ರೆ, ರೈತ ಬಾಂಧವರು ಇಂಥ ವಿಚಾರವನ್ನು ಗಮನಿಸಿ ನೀವು ಹೇಳಿದಂಥ ವಿಚಾರಗಳನ್ನು ಅಳವಡಿಸಿಕೊಂಡ್ರೆ ಖಂಡಿತ ಇಂದಿನ ಕರು ನಾಳಿನ ಒಂದು ಹಸು ಅಥವಾ ಎಮ್ಮೆ ಅನ್ನೋ ಹಾಗೆ ಅನುಕೂಲವಾಗುತ್ತೆ. ರೈತರು ಇಂಥ ವಿಚಾರವನ್ನು ತಿಳ್ಕೊಳ್ಳಿ. ಇದುವರೆಗೆ ಮಾಹಿತಿಯನ್ನು ನೀಡಿದ್ದಕ್ಕೆ ರೈತರ ಪರವಾಗಿ ತಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೂ ಕರುಗಳ ಪಾಲನೆ ಮತ್ತು ಪೋಷಣೆ ಕುರಿತು ಪ್ರಾಣಿ ತಜ್ಞರಾದ ಡಾ ಮಂಜುನಾಥ್ ಪಾಟೀಲ್ ಅವರೊಡನೆ ಸಂದರ್ಶನ ಕೇಳಿದ್ರಿ. ಸಂದರ್ಶಕರು ಡಾ ವಿಜಿ ಬಾವಲತ್ತಿ. ಈಗ ಕೇಳಿ ವಾಣಿಜ್ಯ ಪ್ರಕಟಣೆ. ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ. ಪ್ರಾಕೃತಿಕ ವಿಕೋಪಕ್ಕೆ ತುತ್ತಾದಾಗ ಭೀಮಾ ಯೋಜನೆಯ ಮೂಲಕ ರೈತರಿಗೆ ಆರ್ಥಿಕ ನೆರವು ನೀಡಲು ಒಂದು ಹೆಜ್ಜೆ. ಹಮ್ನೆ ಫಸಲ್ ಭೀಮಾ ಯೋಜನಾ ಅಧಿಕ ಪ್ರಭಾವಿ ಬನಾಯ, ಉಸ್ಕೆ ದಾಯರೆ ಮೇ ಜಾದಾ ಕಿಸಾನೋ ಕೋ ಲಾಯೆ. ವಿಶ್ವಾಸ ಹೆಚ್ಚಾಗುತ್ತೆ ಸವಲತ್ತುಗಳು ಹೆಚ್ಚಾದಾಗ. ಮೇರಿ ಪಾಲಿಸಿ ಮೇರೆ ಹಾತ್. ವಿಶ್ವಾಸ ಹೆಚ್ಚಾಗುತ್ತದೆ ಮಾಹಿತಿ ನಮ್ಮ ಭಾಷೆಯಲ್ಲಿ ಸಿಕ್ಕಾಗ. ಮಾಜಿ ಪಾಲಿಸಿ ಮಾಜಾ ಹತ್ತಿ. ವಿಶ್ವಾಸ ಹೆಚ್ಚಾಗುತ್ತದೆ ನಿಮ್ಮ ಭೀಮಾ ಪಾಲಿಸಿ ನಿಮ್ಮ ಮನೆ ಬಾಗಿಲಿಗೆ ತಲುಪಿದಾಗ. ಮಾರಿ ಪಾಲಿಸಿ ಮಾರೆ ಹಾತ್. ವಿಶ್ವಾಸ ಹೆಚ್ಚಾಗುತ್ತದೆ ಪಾಲಿಸಿಯ ಬಗ್ಗೆ ಮನೆ ಬಾಗಿಲಿಗೆ ಬಂದು ಮಾಹಿತಿಯನ್ನು ನೀಡಿದಾಗ. ಎನ್ ಪಾಲಿಸಿ ಎನ್ ಕೈಯಲ್. ನನ್ನ ಪಾಲಿಸಿ ನನ್ನ ಕೈಯಲ್ಲಿ ಅಭಿಯಾನದ ಮೂಲಕ

ಹರೆಯ ಭೋಗಗಳ ಸೇ ಪರರ ಒರೆದು ತನ್ನ ನೆಚ್ಚೇದವರ ಧರೆಯ ಭೋಗಗಳ ಸೇ ಪರರ ಒರೆದು ತನ್ನ ನೆಚ್ಚೇದವರ ನೆರಡು ವಿಧದಿ ಕೆಡಸಿಯ ಮನ ನೆರಡು ವಿಧದಿ ಕೆಡಸಿಯ ಮನ ಪುರಕ್ಕೆ ಕೆಡುವ ವಂಗೆ ನಂಬು ಬೇಡವೋ ಮನುಜ ನಂಬು ಬೇಡವೋ ಮನುಜ ನಂಬು ಬೇಡವೋ ಜಗವ ಸುತ್ತಿವುದು ನಿನ್ನಯ ಮಾಯೇ